ಅಗಸಿ ಬಾಗಿಲಿಗೆ ಬಟ್ಟಿಟ್ಟಾರ ಅಂತ ಕೇಳ್ತಾರೆ. ಏನು ತೇ ಕೃಷ್ಣ ಕೃಷ್ಣ ಅಂತ ಹೇಳಿ ಹೇಳಿ ಅಗಸಿ ಬಾಗಿಲಿಗೆ ಬಟ್ಟಿಟ್ಟಾರೇನು ಅಂತ ಕೇಳ್ತಾಳ. ಹೌದ್ರಲ್ಲ ಹಾಗೇನಲ್ಲ ಅಂದ್ರೆ ಎಲ್ಲಾರು ಕೃಷ್ಣ ಆಗ್ಬೇಕಾದ್ರೆ ಈ ಸೃಷ್ಟಿ ನಡೆದಿತ್ ಹ್ಯಾಗ? ಕೃಷ್ಣ ಭಗವಾನ ಒಬ್ಬನೇ ಒಬ್ಬನೇ ನನ್ನ ನಗರಕ್ಕೆ ಬಂದ ಬಂದ ನನಗ ಇಷ್ಟ ನಿಂದಾಡ್ಲಿಕ್ಕತ್ತಾಳ. ಭಾರಿ ಹಾಗಾದ್ರೆ ಕೇಳು. ಮಂಗ ಮಾರಿ ಮಾತಾಡ ವರಹ ನಾರ್ಸುನ್ ವಾಮನ್ ವಾಮನ ಪರಶುರಾಮ ರಾಮ್ ಕೃಷ್ಣ ಬೌದ್ಧೆ ಬೌದ್ಧೆ ಇಂತ ಒಂಬತ್ತು ಅವತಾರಗಳನ್ನು ನಾನು ತಾಳಿ ತಾಳಿ ಹತ್ತನೇ ಕಲಂಕ ಅವತಾರ ತಾಳಿ ಬರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ನಾನೇನ್ ಹೇಳುವಾಯ್ಕಿಗೆ ಕೇಳಿದನಮ್ಮ ಏನು ಮಚ್ಚೆ ಕೂರ್ಮ ಕೂರ್ಮ ವರ ವರ ನರಸಿಂ ನರಸಿಂ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧಿ ಬೌದ್ಧೆ ಇಂತ ಒಂಬತ್ತು ಅವತಾರ ತಾಳಿ ತಾಳಿ ಹತ್ತನೇ ಕಲಂಕಿ ಅವತಾರ ತಾಳಿದಂತ ತಾಳಿದಂತ ಶ್ರೀಕೃಷ್ಣ ಪರಮಾತ್ಮ ಅವರು ಅಂತ ಹೇಳ್ತಾರಮ್ಮ ದೂತೆ ಶ್ರೀಕೃಷ್ಣ ಪರಮಾತ್ಮ ಇವರು ಅಂತ ಹೌದಮ್ಮ ಏ ದೂತೆ ಅಮ್ಮ ಮೊದಲಿಗಿಲಿ ಬರಬಾರದ ಇತ್ತು ಬಂದು ಬಂದ್ರಿ ತರಬಾರ್ದ ಹಾಲು ಮೊಸರುಗಳನ್ನು ತಂದಿವು ತಂದ್ರಿ ಇವರ ಕೂಡ ವಾದ ಆಡಬಾರ್ದಾಗಿತ್ತು ವಾದ ಆಡಿದ್ವಿ ಆಡಿದ್ರಿ ಸರ್ವ ತಪ್ಪಾಗಿದೆ ಆಗ್ಯದ ಬಿಟ್ಟು ಬಿಡಂತರ ನಮ್ಮ ಊರಿನ ಹೋಗೋಣ ಕೇಳಿದ್ರೆ ಪರಮಾತ್ಮ ಹೇಳುವ ಮೊದಲಿಗೆ ಅವ್ರು ಇಲ್ಲಿ ಬರಬಾರ್ದಾಗಿತ್ತು ಬಂದ್ರು ಹೌದು ತರಬಾರ್ದ ಹಾಲು ಮೊಸರುಗಳನ್ನ ತಂದ್ರು ಕರೆಯದ ನಿಮ್ ಕೂಡ ವಾದ ಆಡಬಾರದು ಆಡಿದ್ರು ಸರಿಯಾಗ್ಯದ ಸರ್ವ ತಪ್ಪಾಗ್ಯದ ಬಿಟ್ಟು ಬಿಡ್ರಿ ನಮ್ಮ ಊರಿನ ಹೋಗ್ತಾರ್ರಿ ಏ ದೂತೆ ಸರ್ವತಾ ತಪ್ಪಾಗ್ಯದ ಬಿಟ್ಟು ಬಿಡ್ರಿ ನಮ್ಮ ಊರಿನ ಹೋಗ್ತೀವಿ ಅಲ್ಲಿ ಕತ್ತಾಳ ಹೌದಿಲ್ಲ ಹಾಗೇನಲ್ಲ ಅಂದ ಬಳಿಕ ಹೇಳ್ರಿ ಇಷ್ಟು ವೇಳೆ ಯಾವಾಗಿಕ್ಕೆ ವಾದ ಆಡ್ಯಾಳ ಅಂದ ಬಳಿಕ ಅಂದ ಬಳಿಕ ಈಕಿನ ವಹಿಸಿ ಮಾಡ್ಕೊಳಾರ್ದೆ ಬಿಡುದಿಲ್ಲ ಅಂತ ಹೇಳು ಕೇಳಿದ್ರಮ್ಮ ಯಾಕಮ್ಮ ಅವ್ರು ಎಂತಾರ ಏನಂತಾರ ಇಷ್ಟು ವೇಳೆ ಯಾವಾಗ ಕೂಡ ವಾದಾಡಿರ ಅಂದ ಬಳಿಕ ನಿಮ್ಮನ್ನ ವಹಿಸಿ ಮಾಡ್ಕೊಳಾರ್ದೆ ಬಿಡುದಿಲ್ಲ ಅಂತ ಹೇಳ್ತಾರಮ್ಮ ನಾವು ವಶ ಮಾಡ್ಕೊಳ ಬಿಡುದಿಲ್ಲ ಅಂತ ಹೌದಮ್ಮ ಏದೂತೆ ಯಾಕ ಮೊದಲಿಗೆ ಏನ ಇಲ್ಲಿ ಯಾಕೆ ಬಂದಿನಂದ್ರೆ ಎದಕ್ಕೆ ಬಂದಿದ್ದಮ್ಮ ಈ ಕೃಷ್ಣರ ಪುಣ್ಯ ಪರಾಕ್ರಮಿದ್ದಾರ ಇದ್ದಾರ ಇವರ ನಗರಕ್ಕೆ ನಗರಕ್ಕೆ ಯಾರಾದ್ರೂ ಹಾಲು ಮೊಸರು ವ್ಯಾಪಾರಕ್ಕೆ ಬಂದರೆ ಬಂದ್ರೆ ಅವರಿಗೆ ಮಾನ ಭಂಗ ಮಾಡಿ ಹೊರತಾಗಿ ಬಿಟ್ಟಿಲ್ಲ ಅಂತ ಬಿಟ್ಟಿಲ್ಲಂತ ಹಿಂಗಿರು ಕೀರ್ತಿ ವಾರ್ತೆಗಳನ್ನು ಕೇಳಿ ಹಾಲು ಮೊಸರು ವೇಷವನ್ನು ತೆಗೆದುಕೊಂಡು ಈ ಕೃಷ್ಣನ ಸೇವತಾ ನೋಡ್ಕೆ ಬಂದಿನಮ್ಮ ತಂಗಿ ಯಾಕ ನೀನ್ ಹಾಲು ಮೊಸರು ಯಾವಕ್ಕೆ ಬಂದಿಲ್ಲ ಆಹಾ ಇಲ್ವಾ ಈ ಪರಮಾತ್ಮನ ಸೇವರ್ತಾ ನೀ ನೋಡ್ಬೇಕಾದ ಯಾವ ರೀತಿಯಾಗಿ ನೋಡವ್ರು ಹೀಗೆ ಕೇಳ್ತೀಯಾ ಹೌದಮ್ಮ ದೂತೆ ಈ ಕೃಷ್ಣ ಅವತಾರ ತಾಳಿದ್ರ ತಾಳಿದ್ರ ನಾನು ಹದಿನೆಂಟು ಅವತಾರ ತಾಳಿದಂತ ಅದು ಶಕ್ತಿ ಇದ್ದೀನಿ ಶಕ್ತಿ ಇದ್ದೀರಿ ಈ ಕೃಷ್ಣಗೆ ಸೋತ್ನಂದ್ರೆ ಹದಿನೆಂಟು ಅವತಾರ ತಾಳಂತ ಆದ ಶಕ್ತಿ ಅವತಾರಗಳಲ್ಲ ಅಲ್ಲ ಮೇಲಾಗಿ ಹುಟ್ಟಿರುವ ಐದು ನೀರಿಗೆಲ್ಲ ಅಂತ ಹೇಳಮ್ಮ ಪರಮಾತ್ಮ ಏನಾತು ಎಂತಾರ ಹದಿನೆಂಟು ಅವತಾರ ತಾಳಿದಂತ ಆದ ಶಕ್ತಿ ಅವತಾರಗಳಲ್ಲ ಮೇಲಾಗಿ ಹುಟ್ಟಿರೋ ಐದು ನೀರಿಗೆಲ್ಲ ಅಂತ ಹೇಳ್ತಾರ್ರಿ ಏದುತೆ ಒಂದು ವೇಳೆ ನಾವು ದಶಾವತಾರ ಧಾರಣೆ ಮಾಡಿದ್ರೆ ಮಾಡಿದ್ರೆ ಈಕಿನ ಹದಿನೆಂಟು ಅವತಾರ ತಾಳ್ದಂತ ಆದಿ ಶಕ್ತಿ ಇದ್ದಾಳು ಶಕ್ತಿ ಇದ್ದಾಳು ಇದೇ ಕೃಷ್ಣ ಜೋರಿಗೆ ಸೋತ್ಲ ಅಂದ್ರೆ ಹದಿನೆಂಟು ಅವತಾರ ತಾಳ್ದಂತ ಆದಿ ಶಕ್ತಿ ಅವತಾರಗಳಲ್ಲ ಅವತಾರಗಳಲ್ಲ ಈಕಿ ಹುಟ್ಟಿರ್ತಕ್ಕಂತ ಐದು ನೀರಿಗೆಲ್ಲ ಅಂತ ಹೇಳ್ತಾಳೆ ಏದೂತೆ ನಾವೇ ಆದಿಶಕ್ತಿ ನಾವೇ ಆದಿಶಕ್ತಿ ಅಂತ ಹೇಳಿ ಇದೇ ನನ್ನ ನಗರದಲ್ಲಿ ಎಷ್ಟೋ ಜನ ವ್ಯಾಪಾರಕ್ಕೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೌದಲ್ಲ ಹೌದಲ್ಲ ಅವ್ರನ್ನ ಮಾನಭಂಗ ಮಾಡಿ ಹೊರತಾಗಿ ಬಿಟ್ಟಿಲ್ಲ ಬಿಟ್ಟಿಲ್ಲ ಇಂತ ಹದಿನೆಂಟು ಅವತಾರ ತಾಳ್ದಂತ ಆದಿಶಕ್ತಿನ ಶಕ್ತಿನ ನಾದರ್ ವಶ ಮಾಡ್ಕೊಳಾರ್ದೆ ಬಿಟ್ಟನಂದ್ರೆ ಇದೇ ನನ್ನ ಗಂಡ ಮೋಸ ಅಲ್ಲ ಅಂತ ಹೇಳು ಕೇಳಿದಮ್ಮ ಏನಂತಾರ ನಾವೇ ಆದಿಶಕ್ತಿ ನಾವೇ ಆದಿಶಕ್ತಿ ಅಂತ ಹೇಳಿ ಹೇಳಿ ಅವ್ರ ನಗರಕ್ಕೆ ಎಷ್ಟೋ ಮಂದಿ ಹಾಲು ಮೊಸರು ಯಾವಾಗ ಬರ್ತದ ಅಮ್ಮ ಬರ್ತಾ ಇದ್ದಾರ ಅವ್ರನ್ನಾದ್ರೂ ಮಾನಭಂಗ ಮಾಡಿ ಹೊರತಾಗಿ ಬಿಟ್ಟಿಲ್ಲ ಬಿಟ್ಟಿಲ್ಲ ನಿಮ್ಮಂತ ಹದಿನೆಂಟು ಅವತಾರ ತಾಳ್ದಂತ ಶಕ್ತಿನ ಜಾರು ಒಂದ್ ವೇಳೆ ವಯಸ್ ಮಾಡ್ಕೊಳ್ಳೋದ್ರ ಬಿಟ್ರ ಅಂದ್ರೆ ಅವ್ರ ಗಂಡ ಮೌಸಲ್ಲ ಅಂತ ಹೇಳ್ತಾರಮ್ಮ ಯಾಕ ಹೌದಮ್ಮ ದೂತೆ ಯಾಕ ಈಗ ಶ್ರೀಕೃಷ್ಣ ಪರಮಾತ್ಮ ಅನ್ನೋದು ಸ್ಪಷ್ಟ ಮಾತ್ಮ ಕರೆ ಕಂಡು ಬಂತು ಅಲ್ಲ ಇನ್ಕಾತನ ಕೈ ಕುರಿ ಕಾಯ ಮಾಡಿದ್ದೇನು ಹಾಗಲ್ಲ ಅಂದ್ಬಿಡಕ್ಕೆ ಹೇಗ ದೂತೆ ಈ ಪರಮಾತ್ಮ ಪರಮಾತ್ಮ ಮೊದಲವ್ರು ಯಾತ್ರಿ ಕೇಳಿದ್ರೆ ಪರಮಾತ್ಮ ಏನಾತವಾ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಹೌದು ಸಪಟ್ ಅವ್ರ ಆತ್ಮ ಕರೆ ಕಂಡು ಬಂತು ಈ ಕರೆ ಕಂಡು ಬಂದದ ಮೊದಲನೇ ಯಾರಿದ್ರಿ ಅಂತ ಕೇಳ್ತಾರ ದೂತೆ ಈಗ ಕೃಷ್ಣ ಪರಮಾತ್ಮ ಅನ್ನುವಂತ ಇವ್ರ ಆತ್ಮ ಕರೆ ಕಂಡು ಬಂದದ ಕರೆ ಕಂಡು ಬಂದದ ಮೊದಲಿಗೆ ನಾವು ಯಾರಿದ್ದು ಹೀಗೆ ವಿಚಾರ ಮಾಡ್ಲಿಕ್ಕೆ ಹತ್ತಾಳ ಹೌದಲ್ಲ ಏ ದೂತೆ ಈ ಸೃಷ್ಟಿ ನಿರ್ಮಾಣ ಮಾಡಿದಂತ ಮಾಡಿದಂತ ಆದಿ ನಾರಾಯಣ ಆದ್ರ ನಾನೇ ಇದ್ನೆ ಅಂತ ಹೇಳುವ ಕೇಳಿದಮ್ಮ ಏನಂತಾರ ಮೊದಲವ್ರು ಯಾರಿದ್ರ ಅಂದ್ರೆ ಅಮ್ಮ ಯಾರಿದ್ರ ಈ ಸೃಷ್ಟಿ ನಿರ್ಮಾಣ ಮಾಡಿದಂತ ನಿರ್ಮಾಣ ಮಾಡಿದಂತ ಆದಿ ನಾರಾಯಣ ಆದ್ರ ಅವ್ರ ಇದ್ರು ಅಂತ ಹೇಳ್ತಾರಮ್ಮ ಆದಿ ನಾರಾಯಣ ಆದ್ರೆ ಇವ್ರ ಇದ್ರಂತ ಹೌದಮ್ಮ ಏನೂತೆ ಯಾಕ ಈ ಸೃಷ್ಟಿ ಉತ್ಪನ್ನ ಆಗ್ಬೇಕಾದ್ರೆ ಆಗ್ಬೇಕಾದ ಅಮ್ಮ ಅವರಿಂದ ಆಗಿಲ್ಲ ಅಂದ ಬಳಿಕ ಯಾರಿಂದ ಈ ಆದಿ ಶಕ್ತಿ ಅವತಾರದ ಸೃಷ್ಟಿ ಉತ್ಪನ್ನ ಆಗದ ಆಗ್ಯದ ಗಂಡ ಸಮದ ಗುರ್ತನ ಇಲ್ಲ ಅಂತ ಹೇಳಮ್ಮ ಏನ ಪರಮಾತ್ಮ ಏನಾತವ ಈ ಸೃಷ್ಟಿ ಉತ್ಪನ್ನ ಆಗ್ಬೇಕಾದ್ರ ಯಾರಿಂದ ಆಗ್ಯದ ಇದು ನಿಮ್ಮಿಂದ ಆಗಿಲ್ರಿ ಯಾರಿಂದ ಆಗ್ಯದ ಅಂತ ಆದಿ ಶಕ್ತಿದಿಂದ ಸೃಷ್ಟಿ ನಿರ್ಮಾಣ ಆಗ್ಯದ ಆಗ್ಯದ ಗಣಸಮ್ಮನ ಗುರುತನ ಇಲ್ಲ ಅಂತ ಹೇಳ್ತಾಳ ಹೌದಲ್ಲ ಏ ದೂತೆ ಈ ಮಾತ ಸುಳ್ಳಿರುವುದು ಅದು ಹೇಗ್ರಿ ಮೊದಲಿಗೆ ಈ ಸೃಷ್ಟಿ ನಿರ್ಮಾಣ ಆಗ್ಬೇಕಾದ್ರೆ ಆಗ್ಬೇಕಾದ್ರೆ ಅಂಥ ಆದಿ ಶಕ್ತಿದಿಂದ ಆಗಿಲ್ಲ ಅಂದ ಬಳಿಕ ಯಾರಿಂದ್ರಿ ಅದೇ ಸ್ವಯಂ ಬ್ರಹ್ಮನದಿಂದ ಸೃಷ್ಟಿ ನಿರ್ಮಾಣ ಆಗ್ಯದ ಆಗ್ಯದ ಆದಿ ಶಕ್ತಿ ಹೆಂಗಸ ಮೊದಲು ಇದ್ದಿದ್ದಿಲ್ಲ ಅಂತ ಹೇಳು ಕೇಳಿದ್ರಮ್ಮ ಏನಂತಾರ ಈ ಸೃಷ್ಟಿ ಸಿಹಿ ನಿರ್ಮಾಣ ಆಗ್ಬೇಕಾದ್ರೆ ಆಗ್ಬೇಕಾದ್ರೆ ಆದಿಶಕ್ತಿಯಿಂದ ಆಗಿಲ್ಲ, ಅಮ್ಮ ಯಾರಿಂದ ಆಗಿರಂತ ಸ್ವಯಂ ಬ್ರಹ್ಮನಿಂದ ಸೃಷ್ಟಿ ನಿರ್ಮಾಣ ಆಗ್ಯದ. ಆದಿಶಕ್ತಿ ಹೆಂಗಸರ್ ಮೊದಲು ಇದ್ದಿದ್ದಿಲ್ಲ ಅಂತ ಹೇಳ್ತಾರ ಅಮ್ಮ. ಆದಿಶಕ್ತಿ ಹೆಣ್ಣಿನ ಗುರುತಿಲ್ಲಂತ? ಹೌದಮ್ಮ ದೂತೆ. ಯಾಕೆ ಅದ್ರಾಗ ಇವ್ರು ಬಹಳ ಜಿಗಿದಾಡ್ತಾರೆ. ಹೌದು, ಆ ನಾರಾಯಣನಂತ ಯುಗದಲ್ಲಿ ಯೋಗದಲ್ಲಿ ಮೇಲೆ ಅಂತರ ಮಲಗಲಿಕ್ಕೆ ಇವರಿಗೆ ಆಧಾರ ಆಧಾರ ಕೇಳಿದ ಪರಮಾತ್ಮ ಏನಾತವಾ? ನಾವೇ ಆದಿನಾರಾಯಣ, ನಾವೇ ಆದಿನಾರಾಯಣ ಅಂತ ಹೇಳಿ ಏನಾತು? ಬಹಳ ಜಿಗಿದಾಡಿ ಹೇಳ್ತಾ ಇದ್ದೀರಿ. ಹೇಳ್ತಾ ಇದ್ದೀವಿ ಆ ನಾರಾಯಣನಂತ ಯೋಗದಲ್ಲಿ. ನಿನಗೇನು ಸಂಶಯ ಬಂದದ? ಮೇಲೆ ಅಂತರಲ್ಲಿ ಮನಗಲಿಕ್ಕೆ ಆಧಾರ ಏನು ತೋತ್ ಕೇಳ್ತಾರ್ರಿ ದೂತೆ? ನಾರಾಯಣ ಅನ್ನತಕ್ಕಂತಹ ಯೋಗದಲ್ಲಿ ಯೋಗದಲ್ಲಿ ನಮಗ ಮೇಲೆ ಅಂತರಲಿ ಮಲಗಲಿಕ್ಕೆ ಆಧಾರ ಏನದ ಅಂತ ಕೇಳ್ತಾಳ. ಹೌದಲ್ಲ ದೂತೆ, ಅದೇ ನಾರಾಯಣನು ಅಂತ ಯೋಗದಲ್ಲಿ ಯೋಗದಲ್ಲಿ ನಮಗ ಮೇಲೆ ಅಂತರಲಿ ಮಲಗಲಿಕ್ಕೆ ಮಲಗಲಿಕ್ಕೆ ಆಲದ ಎಲ್ಲಿ ಆಧಾರದ ಅಂತ ಹೇಳು. ಕೇಳಿದಮ್ಮ ಯಾಕಮ್ಮ? ಅದೇ ನಾರಾಯಣನಂತ ಯೋಗದಲ್ಲಿ ಯುಗದಲ್ಲಿ ಅವ್ರಿಗೆ ಮೇಲೆ ಅಂತರಲಿ ಮಲಗಲಿಕ್ಕೆ ಮಲಗಲಿಕ್ಕೆ ಆಲದ ಎಲಿ ಆಧಾರದ ಅಂತ ಹೇಳ್ತಾರಮ್ಮ. ಆಲದ ಎಲಿ ಆಧಾರ ಅದ ಅಂತ? ಹೌದಮ್ಮ. ಏನೂತೆ ಯಾಕೆ ಈ ಮಾತು ಸುಳಿರೋದು? ಹೇಗ ಹೇಗ ನೀವು ಎಲ್ಲರೂ ಸಜ್ಜಾಗ್ರಿ, ಸಜ್ಜ ಇಟ್ ನಮ್ಮ ಹೊಡಿ. ಹಾ ಮೊದಲ ಮೇಲಂತಲೇ ಮಲಗಲಿಕ್ಕೆ ಆಲ್ದಲಿ ಆಧಾರ ಅಂತ ಹೇಳ್ತಾ ಇದ್ದಾರೆ. ಹೌದು, ಈ ಮಾತು ಸುಳ್ಳು ಹ್ಯಾಗ ನೋಡಮ್ಮ? ಏನದ ಇಲ್ಲೋ? ಏನು ಹೆಣ್ಣವ? ಯಾಕೆ ತಗೋಬೇಕು? ಇವರು ಏನು ಸಂಭ್ರಮ ತಾರದವರು? ಈ ಸೃಷ್ಟಿ ಉತ್ಪನ್ನ ಮಾಡಿದವರು, ಬ್ರಹ್ಮಾಂಡ ತಯಾರು ಮಾಡಿದವರು, ಲೋಕಕ್ಕೆ ಹೆಚ್ಚಿನವರು ಹೆಚ್ಚಿನವರು. ಆ ಕ್ಷುಲ್ಲಕ್ಕೆ ಹೆಣ್ಣಿನಾದ್ರೆ ಯಾಕೆ ತಗೋಬೇಕು? ಯಾಕೆ ತಗೋಬೇಕು? ತನ್ನ ಶಕ್ತಿ ಇದ್ರ ಮೇಲೆ ಅಂತರ್ಲ ಮನಗದು ಅಂತ ಹೇಳ ಮೇಲೆ ಅಂತರ ಇರಬೇಕಾಗಿತ್ತು ಅವನ ಮೇಲೆ. ಅಪ್ಪ ಕೇಳು, ಕೇಳು ಭಗವಂತ ಏನಾಥವಾ ಆಲ್ದಲ್ಲಿ ಏನದ ಇಲ್ಲೋ? ಅದ ಹೆಣ್ಣದ ಹೌದಲ್ರಿ? ಆ ಹೆಣ್ಣ ಅಲ್ಲಿ ಅದರ ಯಾಕೆ ತಗೋಬೇಕು? ನೀವು ಸಂಭ್ರಮ ತಾರದವರು, ಈ ಸೃಷ್ಟಿನ ಉತ್ಪತ್ತಿ ಮಾಡಿದವರು, ಮೂರ್ ಲೋಕಕ್ಕೆ ಹೆಚ್ಚಿನವರು. ಆ ಹೆಣ್ಣಿನ ಆಧಾರ ಯಾಕೆ ತಗೋಬೇಕು? ಮೇಲ ಅಂತರ್ಲೇ ಮನಗೋದಿತ್ತು ಅಂತ ಹೇಳ್ತಾರಿಪ್ಪ. ಆಲದಿಯಲ್ಲಿ ಹೆಣ್ಣದ ಹೆಣ್ಣವ ಹೆಣ್ಣಿನ ಆಧಾರ ಯಾಕೆ ತಗೋಬೇಕು? ಯಾಕೆ ತಗೋಬೇಕ್ರಿ? ಮೇಲ ಅಂತರ್ಲೇ ಮಲಗುದಿತ್ತು ಅಲ್ಲಿ ಕಚ್ಚಾಳ ಮೇಲ ಅಂತರ್ರಿ ದೂತೆ. ಆಲದ ಎಲಿ ಮೇಲೆ ನಾ ಯಾಕೆ ಮಲ್ಕೋಬೇಕಾಗಿತ್ತು ಅನ್ನುವಂತ ಆರ್ಥಿಕ ಗುರ್ತೈತೇನು? ಯಾಕ ನಿಮ್ಗೆ ಸರ್ಕಾರಿ ಮನೆ ಬಂದಿರ್ಲಕ್ಕಿಲ್ಲ, ನೀರಿಗೆ ಕಟ್ಟಿಸಿ ಕೊಟ್ಟಿರ್ಲಕ್ಕಿಲ್ಲ. ಹೌದೌದು, ಮೊದಲಿಗೆ ಏನಿತ್ತು ಗುರ್ತೈತೇನು? ಮೊದಲು ಏನಿತ್ತರಿಪ್ಪ? ಅದ್ರ ಬುಡಕ್ಕೆ ಏನ್ 360 ಲಾಡ್ಗಳು ಬಿಕ್ತಾರ ಹಾಕ್ಯಾವ? ಏನ ಆಲ್ದಲಿ ಬುಡಕ 360 ಲಾಡ್ಗಳು ಬಿಕ್ತಾರ ಹಾಕ್ಯಾವ? ಆ ಲಾಡ್ಗಳ ಗಂಡದಾವ ಗಂಡವ. ಅದರಂತೆ ನನ್ನ ಗಂಡಿನ ಆಧಾರ ಗಂಡಿಗದ. ಏನು ಅದರಂತೆ ಗಂಡಿನ ಆಧಾರ ಗಂಡಿಗವ? ಈಕೆ ಆಲದಲ್ಲಿ ಹೆಣ್ಣಿನ ಗುರ್ತನ ಇಲ್ಲ ಅಂತ ಹೇಳು. ಕೇಳ್ರಿ, ಆಲ್ದಲ್ಲಿ ಹೆಣ್ಣಿದ್ದು ಅಗದೀ ಸರಿಯಾಗದ. ಹೌದಲ್ಲೋ? ಅದ್ರ ಬುಡಕ್ಕೆ ಏನು 360 ಲಾಡ್ಗಳು ಬಿಕ್ತಾರ ಹಾಕ್ಯಾವ? ಅವ ಲಾಡಿಗಳ ಗಂಡದವ, ಅದರಂತೆ ಗಂಡಿನ ಆಧಾರ ಗಂಡಿಗದ. ಆದಿ ಮಾಯ ಗುರ್ತಿಲ್ಲ, ನಮ್ಮ ಓಣಿಕಾಡಿ ಬರಬೇಡ್ರಿ ಅಂತ ಹೇಳ್ತಾರ. ಹೌದು, ಯಾಕೆ ಏನ್ ಕಾರಣ ಬಿದ್ದಿತ್ತು? ಏನ್ ಕೊಳೆ ಬೇಕಿತ್ತು? ಏನ್ ಇವ್ರ ಅಪ್ಪನ ಗಂಟು ಖರ್ಚಾಗಿತ್ತು? ಕೇಳುನಿಲ್ಲ ಭಗವಂತ ಏನಾಥವಾ ದಶಾವತಾರ ಧಾರಣೆ ಮಾಡಿದ್ವಿ ಹೇಳಿ, ಬಹಳ ಅರಬಾಟ ಮಾಡ ಹೇಳ್ತೀರಿ, ಹೇಳ್ತಾ ಇದ್ದೀವಿ. ದಶಾವತಾರ ತಾಳ್ಲಿಕ್ಕೆ ನಿಮಗೆ ಏನ್ ಕೊಳೆ ಬೇಕಿತ್ತು? ಏನ್ ಕಾರಣ ಬಿದ್ದಿತ್ತು? ಏನು ನಿಮಗೆ ನಡಾಸಿ ನಿಂತಿತ್ರಿಪ ಅಂತಾದು? ಏದೂತೆ, ಮೊದಲಿಗೆ ನಮಗ ದಶಾವತಾರ ಧಾರಣ ಮಾಡ್ಲಿಕ್ಕೆ ಏನ್ ಕಾರಣ ಬಿದ್ದದ ಅಂತ ಕೇಳ್ತಾಳ. ಏನ್ ಕಾರಣವ ದೂತೆ? ಇವ್ರ ಹೆಣ್ಣು ಭೂಮಿಗೆ ಭೂಭಾರಗಳನ್ನು ಹೆಚ್ಚಾಗಿದ್ದು. ಏನು ಭೂಭಾರ ಹೆಚ್ಚಾಗಿದೆ? ಆ ಭೂಭಾರ ನಾನು ಇಳಿಸು ಸಲುವಾಗಿ ದಶಾವತಾರ ತಾಳ್ಲಿಕ್ಕೆ ಬೇಕಾಗಿ. ಏನು ದಶಾವತಾರ ಧಾರಣ ಮಾಡ್ಲಿಕ್ಕೆ ಬೇಕಾಗಿದೆ? ಇಲ್ಲದಿದ್ರೆ ನನಗೆ ಏನೇನು ಜರೂರು ಇದ್ದಿದ್ದಿಲ್ಲ ಅಂತ ಹೇಳು. ಕೇಳ್ರಿ, ಏನಂತಾರ ಆ ಪರಮಾತ್ಮನಿಗೆ ದಶಾವತಾರ ಧಾರಣ ಮಾಡ್ಲಿಕ್ಕೆ ಏನ್ ಕಾರಣ ಬಿದ್ದದೆ ಅಂದ್ರೆ, ಈ ನಿಮ್ಮ ಹೆಣ್ಣು ಭೂಮಿಗೆ ಭೂಮಿ ಭೂಭಾರ ಹೆಚ್ಚಾಗಿದೆ. ಹೌದಲ್ಲೋ? ಆ ಭೂಭಾರ ಉಳಿಸುವುದರಿಂದ ಪರಮಾತ್ಮ ಆದ್ರು ದಶಾವತಾರ ಧಾರಣ ಮಾಡಿದ್ರು. ಇಲ್ಲದಿದ್ರೆ ಅವ್ರಿಗೆ ಕೊಳೆಮಿಲ್ಲ ಅಂತ ಹೇಳ್ತಾನ ಅಪ್ಪ. ಏನ್ ಕಾರಣ ಬಿದ್ದದ? ಆಗ್ಲಿಕ್ಕಿಲ್ಲ. ಬಂದಮ್ಮ ಬನ್ನಿವ ಬಂದನ್ ಬಂದನ್ ನಿನ್ನ ಹತ್ತಿಕೋ ಬಂದ ನೋಡ ಅಲ್ಲ ಅದೇ ಇವರಿಗೆ ದಶಾವತಾರ ತಾಳಲಿಕ್ಕೆ ಕಾರಣ ಬಿದ್ದಂದ್ರೆ ಏನಮ್ಮ ಆ ಪರಮಾತ್ಮನಿಗೆ ದಶಾವತಾರ ಧಾರಣೆ ಮಾಡ್ಲಿಕ್ಕೆ ಏನ್ ಕಾರಣ ಬಿದ್ದದ ನೋಡಮ್ಮ ಕಶ್ಯಪ್ಪ ಋಷಿ ಇದ್ದನು ಏನು ಕಶ್ಯಪ್ಪ ತಿಳಿ ಒಬ್ಬ ಋಷಿ ಇದ್ದನು ಕಶ್ಯಪ್ಪನಿಗೆ ಇಪ್ಪತ್ತಾರು ಮಂದಿ ಹೆಂಡ್ರಿದ್ರು ಯಾವಾಗ ಮದುವೆ ಆಗಿತ್ತ ಇವಾಗ ಊಟಕರ ಹೇಳ್ಬೇಕಲ್ಲ ಮದುವೆ ಕಾಮ ಹೊಡಿತಿದ್ದು ಹೇಳ್ತಿದ್ದಾರೆ ನನಗೆ ಸವರ್ ಸಿಗ್ಲಿಲ್ಲ ಹೌದು ಅಮ್ಮ ಅದರಲ್ಲಿ ಹದಿಮೂರು ಮಂದಿ ಹುಡುಕಿ ಅವರು ಏನು ಹದಿಮೂರು ಮಂದಿ ಹುಡುಕಿ ಅವರು ಹದಿಮೂರು ಮಂದಿ ಮದುವೆ ಅವರು ಹೌದು ಅದರಲ್ಲಿ ಪ್ರೀತಿ ಸತಿಯರು ಯಾರಮ್ಮ ಏನಮ್ಮ ಅದರೊಳಗ ಪ್ರೀತಿ ಸತಿಯರು ಯಾರ್ಯಾರು ಏನು ದ್ವಿತೀಯ ಮತ್ತು ಅದಿತ್ಯ ಅಂತ ಹೇಳಿ ಪ್ರೀತಿ ಸತಿಯರು ಏನು ಆತನಿಗೆ ಇಬ್ರ ಪ್ರೀತಿ ಸತಿಯರು ಯಾರು ಹುಟ್ಟಿದ್ರು ಅರವತ್ತಾರು ಕೋಟಿ ದೈತ್ರು ಹುಟ್ಟಿದ್ರು ಅರವತ್ತಾರು ಕೋಟಿ ದೈತ್ರು ಹುಟ್ಟಿದ್ರು ಯಾರು ಜನಿಸಿ ಬಂದಿದ್ರು ಮೂವತ್ತ ಮೂರು ಕೋಟಿ ದೇವತೆಗಳು ಏನು ಮೂವತ್ತ ಮೂರು ಕೋಟಿ ದೇವತೆಗಳು ಹುಟ್ಟಿದ್ರು ಗಾದಿ ಬಂದು ಯಾರಿಗಾಗುವುದು ಯಾರಿಗಾಗುವುದು ಮಕ್ಕಳು ಯಾರು ಆ ದೈತ್ರು ದೈತರಿಗೆ ಗಾದಿ ಆಗ್ತದೆ ಗಾದಿ ಆಗ್ತದೆ ನಮ್ಮ ದೇವರು ಅಷ್ಟಕ್ಕೆ ಗಾದಿ ಆಗುದು ಅಂತ ಹೇಳಿ ಈ ಕೊಟ್ಟ ಕೃಷ್ಣ ಏನ್ ಮಾಡಿದ್ದ ಈ ಕೊಟ್ಟ ಕುಣಿದ ಕೃಷ್ಣ ಏನ್ ಮಾಡಿದ್ದ ಆಗಲಿಕ್ಕಿಲ್ಲ ಇದುವರೆಗೆ ಕೃಷಿರಂಗದಲ್ಲಿ ಅಥಣಿ ತಾಲೂಕಿನ ಚಮಕೇರಿಯ ಶಿವಪ್ಪ ಹುಚ್ಚಪ್ಪ ಕುಂಬಾರ್ ಹಾಗೂ ಸಂಗಡಿಗರಿಂದ ಸಣ್ಣಾಟದಲ್ಲಿ ಶಿವಶಕ್ತಿ ವಾಗ್ವಾದ ಅನುಭವ ಸನ್ನಿವೇಶ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಆಕಾಶವಾಣಿ ಧಾರವಾಡ ಕೇಳುಗರೆ, ಇನ್ನು ನಾಳೆ ಸಂಜೆ 7 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳುತ್ತೀರಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ವಿಷಯ ಹೊಸ ಶಿಕ್ಷಣ ಪದ್ಧತಿ. ಭಾಗವಹಿಸುತ್ತಾರೆ MMKSDM ಮಹಿಳಾ ಕಾಲೇಜು ವಿದ್ಯಾರ್ಥಿಗಳು ಮೈಸೂರು. ಪ್ರಸ್ತುತಿ ಬಿ ದಿಗ್ವಿಜಯ್ ಮತ್ತು ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ನಾಳೆ ರಾತ್ರಿ 8 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ